ರಹೀಂ ಖಾನ್. ಸಕ್ಕರೆ ಕಾರ್ಖಾನೆಗಳಿಂದ 3.94 ಕೋಟಿ ರೂಪಾಯಿ ಬಾಕಿ, ಸಚಿವ ಶಿವಾನಂದ ಪಾಟೀಲ್. ಮೊದಲ ಬಾರಿಗೆ ಆಯ್ಕೆಯಾದ ಶಾಸಕರಿಗೆ ಅನುದಾನ ನೀಡುವಂತೆ ಬಿಜೆಪಿ ಶಾಸಕ ಬಿವೈ ವಿಜಯೇಂದ್ರ ಮನವಿ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಚಾರಕ್ಕಾಗಿ ಕನ್ನಡಕ್ಕಾಗಿ ಓಟ ಮ್ಯಾರಥಾನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ. ಕಿಸಾನ್ ವಾಣಿ ಕೃಷಿ ರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಕರ್ನಾಟಕ ಬೆಳೆಗಾರರ ಒಕ್ಕೂಟ ಇದೇ 23ರಂದು ಸಕಲೇಶಪುರದಲ್ಲಿ ಹಮ್ಮಿಕೊಂಡಿರುವ ಬೆಳೆಗಾರರ ಬೃಹತ್ ಸಮಾವೇಶ ಕುರಿತು ಒಕ್ಕೂಟದ ಅಧ್ಯಕ್ಷರಾದ ಡಾ ಎಚ್ ಟಿ ಮೋಹನ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಕೆಬಿ ಕೃಷ್ಣಪ್ಪ ಹಾಗೂ ವಿಶೇಷ ಪ್ರತಿನಿಧಿ ಎಂಎಚ್ ಪ್ರಕಾಶ್ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಬೆಳೆಗಾರರ ಒಕ್ಕೂಟ KGF ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ ಅಂತ ಹೇಳಿ ಕರೆಯಲಾಗುತ್ತೆ. ಇವರು ಬೆಳೆಗಾರರ ಸಮಾವೇಶ ಮತ್ತು ಕಾಫಿ ವಾರ್ಷಿಕ ಮೇಳ ಹಾಗೂ ವಾರ್ಷಿಕ ಮಹಾಸಭೆಯನ್ನ ಇದೇ ತಿಂಗಳ 23ನೇ ತಾರೀಕು ಸೋಮವಾರ ಸಕಲೇಶಪುರದ APMC ಆವರಣದಲ್ಲಿ ಆಯೋಜನೆಯನ್ನ ಮಾಡ್ತಾ ಇದ್ದಾರೆ. ಈ ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ ಅಂತ ಅಂದ್ರೆ ಏನು, ಏನೆಲ್ಲ ಕೆಲಸವನ್ನ ಮಾಡಿಕೊಂಡು ಬಂದಿದೆ, ಈ ಬೆಳೆಗಾರರ ಸಮಾವೇಶ ಯಾವ ಉದ್ದೇಶದಿಂದ ನಡೀತಾ ಇದೆ, ಹೇಗೆ ನಡೆಯುತ್ತೆ ಮತ್ತೆ ಯಾರೆಲ್ಲ ಇದರಲ್ಲಿ ಭಾಗವಹಿಸ್ತಾರೆ ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷರಾದ ಡಾಕ್ಟರ್ ಎಚ್ ಟಿ ಮೋಹನ್ ಕುಮಾರ್ ಅವರು. ಮೋಹನ್ ಕುಮಾರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವರ ಜೊತೆಗೆ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾದ ಕೆಬಿ ಕೃಷ್ಣಪ್ಪ ಅವರು ನಮ್ಮೊಂದಿಗೆ ಇದ್ದಾರೆ, ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕ ಬೆಳೆಗಾರರ ಒಕ್ಕೂಟದ ವಿಶೇಷ ಪ್ರತಿನಿಧಿ ಎಂಎಚ್ ಪ್ರಕಾಶ್ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ, ಅವರು ಕೂಡ ಮಾತನಾಡ್ತಾರೆ. ಪ್ರಕಾಶ್ ಅವರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಕರ್ನಾಟಕ ಬೆಳೆಗಾರರ ಒಕ್ಕೂಟ ಹೇಗೆ ಪ್ರಾರಂಭವಾಯಿತು ಮತ್ತೆ ಯಾವಾಗ ಪ್ರಾರಂಭ ಆಯಿತು? ಕರ್ನಾಟಕ ಬೆಳೆಗಾರರ ಒಕ್ಕೂಟ 1985ನೇ ಇಸ್ವಿಯಲ್ಲಿ ಸ್ಥಾಪನೆ ಆಯಿತು. ಇದರದ್ದು ಕೇಂದ್ರ ಕಚೇರಿ ಬಂದು ಸಕಲೇಶಪುರ ಬಾಳೆಗದ್ದೆಯಲ್ಲಿ ಇದೆ. ಒಕ್ಕೂಟ ಅಂತ ಹೇಳಿದ್ರೆ ನಾವು ಕಾಫಿ ಬೆಳೆಯ ಪ್ರದೇಶದ 3 ಜಿಲ್ಲೆಯ ಸೇರಿ ಒಂದು ಒಕ್ಕೂಟವನ್ನು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಹಾಸನ ಜಿಲ್ಲೆಯಲ್ಲಿ ಒಕ್ಕೂಟದ ಅಡಿಯಲ್ಲಿ 10 ಸಂಘಟನೆಗಳು ಬರ್ತಾ ಇದ್ದಾವೆ. ತಾಲೂಕು ಆಗಿರ್ಬೋದು, ಜಿಲ್ಲಾ ಮಟ್ಟದಾಗಿರ್ಬೋದು, ಹೋಬಳಿ ಮಟ್ಟದಾಗಿರ್ಬೋದು. ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಸಹ 10 ಬೆಳೆಗಾರರ ಸಂಘಗಳಿದೆ. ಅದು ಅದೇ ರೀತಿ ಹೋಬಳಿ ಮಟ್ಟದಿದೆ, ಜಿಲ್ಲಾ ಮಟ್ಟದಿದೆ, ತಾಲೂಕು ಮಟ್ಟದಿದೆ. ಮತ್ತೆ ಬಂದು ಕೊಡಗು ಜಿಲ್ಲೆ ಅಲ್ಲಿ ಒಂದು ಸುಮಾರು 4 ಸಂಘಗಳಿದೆ. ಹಾಗೆ ಒಟ್ಟಿಗೆ ನಮ್ಮ ಕರ್ನಾಟಕ ಬೆಳೆಗಾರ ಒಕ್ಕೂಟದಲ್ಲಿ 24 ಸಂಘಟನೆಗಳಿದೆ. 24 ಸಂಘಟನೆಯಿಂದ ಸುಮಾರು ನಾವೊಂದು 50,000 ಕಾಫಿ ಬೆಳೆಗಾರರು ಅದರಲ್ಲಿ ಸದಸ್ಯರಾಗಿದ್ದೇವೆ. ನಾವು ಪ್ರತಿ ತಿಂಗಳು ಕರ್ನಾಟಕ ಬೆಳೆಗಾರ ಒಕ್ಕೂಟದ ಸಭೆಯನ್ನು ಪ್ರತಿ ತಿಂಗಳ ಮೊದಲನೇ ಮಂಗಳವಾರದಲ್ಲಿ ಸಕಲೇಶಪುರದಲ್ಲಿ ಕೇಂದ್ರ ಕಚೇರಿಯಲ್ಲಿ ಮಾಡ್ತೇವೆ. ಅಗತ್ಯವಿದ್ದಲ್ಲಿ ನಾವು ಬೇರೆ ಜಿಲ್ಲೆಗಳಿಗೂ ಹೋಗಿ ಮಾಸಿಕ ಸಭೆಯನ್ನು ಮಾಡ್ತೇವೆ. ಆವಾಗ ಕಾಫಿ ಬೆಳೆಗಾರರು ಅವರು ಅಲ್ಲಿಯ ಸಂಘಟನೆಯ ಅಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿಗಳು ನಮ್ಮ ಏನ್ ನಿರ್ದೇಶಕರಿದ್ದಾರೆ ಅವರೆಲ್ಲರೂ ಸಭೆಯಲ್ಲಿ ಭಾಗವಹಿಸಿ ವಿಚಾರ ವಿನಿಮಯ ಮಾಡ್ಕೊಳ್ತೇವೆ. ಏನೇ ಸಮಸ್ಯೆ ಇದ್ರೂ ಕೇಂದ್ರ ಸರ್ಕಾರದಲ್ಲಿ ನಾವು ಏನ್ ಕೇಳಬೇಕು, ರಾಜ್ಯ ಸರ್ಕಾರದಲ್ಲಿ ಏನ್ ಕೇಳಬೇಕು ಅಂತ ಅಲ್ಲಿ ಚರ್ಚೆ ಆಗುತ್ತೆ. ಅದಾದ ನಂತರ ನಾವು ಕೇಂದ್ರ ಸರ್ಕಾರಕ್ಕಾಗಲಿ ಅಥವಾ ರಾಜ್ಯ ಸರ್ಕಾರಕ್ಕಾಗಲಿ ಮನವಿಯನ್ನು ಕೊಡುವಂತ ಕೆಲಸವನ್ನು ಒಕ್ಕೂಟದ ವತಿಯಿಂದ ಆಗುತ್ತೆ. ನಾವು ಒಕ್ಕೂಟದಿಂದ ಕಾಫಿ ಬೆಳೆಗಾರರಿಗೆ ಸುಮಾರು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದೇವೆ. ಹಿಂದೆ ಹೇಗೆ ಕಾಫಿಯನ್ನು ನಾವು ಕಾಫಿ ಬೋರ್ಡ್ಗೆ ಅದನ್ನ ಬೆಳೆದು ಅಲ್ಲಿಗೆ ನಾವು ಕೊಡಬೇಕಿತ್ತು, ಆದರೆ ಅಲ್ಲಿ ನಮಗೆ ಕೊನೆಗೆ ಬರ್ತಾ ಬರ್ತಾ ಕಾಫಿಯ ಒಂದು ಬೆಲೆ ನಮಗೆ ಸರಿಯಾಗಿ ಸಿಕ್ಕಲಿಲ್ಲ ಅಂತೇಳಿ ನಾವು ಕಾಫಿಯನ್ನು ಫ್ರೀ ಮಾರ್ಕೆಟ್ ಮಾಡಬೇಕು ಅಂತೇಳಿ ಒಂದು ಹೋರಾಟವನ್ನು ಮಾಡಿದ್ವಿ. ಆ ಹೋರಾಟ ನಮಗೆ ಫಲಿಸಿ ಇವತ್ತು ಕಾಫಿ ಫ್ರೀಯಾಗಿ ನಾವು ಎಲ್ಲಿ ಬೇಕಾದರೂ ಕಾಫಿಯನ್ನು ನಾವು ಕೊಡಲಿಕ್ಕೆ ಅವಕಾಶ ಆಗಿದೆ. ಇದು ಒಕ್ಕೂಟದ ಪ್ರಯತ್ನದಿಂದ ಆದಂತಹ ಒಂದು ಕಾರ್ಯ. ಈ ಒಕ್ಕೂಟವನ್ನು ಯಾಕೆ ಪ್ರಾರಂಭ ಮಾಡಿದ್ರಿ? ಈ ಒಕ್ಕೂಟವನ್ನು ಯಾಕೆ ಪ್ರಾರಂಭ ಮಾಡಿದ್ವಿ ಅಂತ ಹೇಳಿದರೆ, ಈ ಕಾಫಿ ಮಂಡಳಿಯಲ್ಲಿ ಸಭೆ ಆಗ್ತಾ ಇತ್ತು. ಆ ಸಭೆಗೆ ಬೇರೆ ಇತರ ಸಂಘಟನೆಗಳು, ಸ್ಟೇಟ್ ಲೆವೆಲ್ ಬಾಡಿ ಇತ್ತು, ಒಂದು KP ಅಂತೇಳಿ, ಮತ್ತೆ ಸೌತ್ ಇಂಡಿಯನ್ ಉಪಾಸಿ ಅಂತೇಳಿ ಸಂಘಟನೆಗಳಿದ್ವು. ನಮ್ದು ಈ ತಾಲೂಕು ಮಟ್ಟದ್ದು, ಜಿಲ್ಲಾ ಮಟ್ಟದ್ದು, ಹೋಬಳಿ ಮಟ್ಟದ್ದು ಮಾತ್ರ ಇತ್ತು, ಒಕ್ಕೂಟ ಇರಲಿಲ್ಲ. ಆಗ ನಮ್ಮ ಸಂಘ ಸಂಸ್ಥೆಗಳು ಅಲ್ಲಿ ಹೋಗಿ ಸಭೆಯನ್ನು ಸೇರ್ಬೇಕಾದಾಗ ಕೆಲವು ಸಮಯದಲ್ಲಿ ಸರಿ ಹೋಗಕ್ ಆಗ್ತಾ ಇರಲಿಲ್ಲ. ಆ ಸಮಯದಲ್ಲಿ ಕಾಫಿ ಮಂಡಳಿಯ ಅಧ್ಯಕ್ಷರು, ನಾನು ಈ ಸಣ್ಣ ಸಣ್ಣ ಸಂಘಗಳನ್ನೆಲ್ಲ ಸೇರಿಸ್ಕೊಂಡು ಸಭೆ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಅಲ್ಲಿ ಅಭಿಪ್ರಾಯ ಬಂತು. ಹಾಗಾಗಿ ನಾವೆಲ್ಲ ಸಣ್ಣ ಸಣ್ಣ ಸಂಘಗಳೆಲ್ಲ ಸೇರಿ ನಾವೊಂದು ಒಕ್ಕೂಟ ಮಾಡ್ಕೊಂಡು ನಮ್ದು ಒಂದೇ ವಾಯ್ಸ್ ಇರಬೇಕು, ಅಲ್ಲಿ ನಾವು ಏನು ಕಾಫಿ ಮಂಡಳಿಗೆ ಹೇಳಬೇಕಾದ್ರೆ ಎಲ್ಲ ಒಟ್ಟಾಗಿ ಸೇರಿದ್ರೆ ಕೆಲಸ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಒಕ್ಕೂಟವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಕರ್ನಾಟಕ ಬೆಳೆಗಾರ ಒಕ್ಕೂಟ ಅಂತ ಮಾಡಿದ್ವಿ. ಅದರಲ್ಲಿ ಹೆಚ್ಚಾಗಿ ಸಣ್ಣ ಬೆಳೆಗಾರರು ಮತ್ತು ಮಧ್ಯಮ ಬೆಳೆಗಾರರು, ಏನು ಕಾಫಿ ಉದ್ಯಮದಲ್ಲಿ 98.9% ಸಣ್ಣ ಬೆಳೆಗಾರರು ಇದ್ದಾರೆ, ಅವರೆಲ್ಲರೂ ಈ ಕರ್ನಾಟಕ ಬೆಳೆಗಾರ ಒಕ್ಕೂಟದ ಅಡಿಯಲ್ಲಿ ಬರುತ್ತಾರೆ. ಹಾಗಾಗಿ ಇದಕ್ಕೆ ಒಂದು ಹೆಚ್ಚಿನ ಶಕ್ತಿ ಇದೆ ಕರ್ನಾಟಕ ಬೆಳೆಗಾರ ಒಕ್ಕೂಟ ಅಂತ ಹೇಳಿದ್ರೆ. ಹೆಚ್ಚಿನ ಶಕ್ತಿ ಯಾಕೆ ಅಂತ ಹೇಳಿದ್ರೆ, ಹೆಚ್ಚಾಗಿ ಸಣ್ಣ ಬೆಳೆಗಾರರು 98% ಇರೋದ್ರಿಂದ ಅವರ ಒಂದು ಏನು ಸಮಸ್ಯೆಗಳಿದೆ ಅದು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅದಕ್ಕೆ ಒಂದು ಒಪ್ಪುವಂತ ಕೆಲಸ ಆಗುತ್ತೆ. ಪ್ರಾರಂಭದಲ್ಲಿ ತಾವು ಹೇಳಿದ್ರಿ ಮುಕ್ತ ಮಾರುಕಟ್ಟೆಯನ್ನ ಮಾಡಬೇಕು ಕಾಫಿಗೆ ಅಂತ ಹೇಳಿ ಒಕ್ಕೂಟ ಹೋರಾಟವನ್ನು ಮಾಡಿತು, ಅದರ ಪ್ರತಿಫಲವನ್ನು ಕೂಡ ನಾವು ಇವತ್ತು ಅನುಭವಿಸ್ತಾ ಇದೀವಿ ಅನ್ನುವಂಥದ್ದು. ಇದು ಒಕ್ಕೂಟದ ಮೊದಲ ಒಂದು ಜಯ ಅಂತ ಹೇಳಿ ಹೇಳಬಹುದು. ಹೀಗೆ ಒಕ್ಕೂಟ ಬೆಳೆಗಾರರ ಹಿತದೃಷ್ಟಿಯಿಂದ ಅನೇಕ ಸವಾಲುಗಳನ್ನ ಎದುರಿಸಿಕೊಂಡು ಅನೇಕ ಹೋರಾಟಗಳನ್ನ ಮಾಡಿಕೊಂಡು ಅನೇಕ ಸವಲತ್ತುಗಳನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದೆ. ಏನೆಲ್ಲ ಸವಲತ್ತುಗಳನ್ನ ಒಕ್ಕೂಟದ ಮೂಲಕ ಪಡೆಯಲಾಗಿದೆ? ಈಗ ನೋಡಿ, ಕಾಫಿ ನಾವು ಬೆಳಿಬೇಕಾದ್ರೆ ತುಂಬಾ ಖರ್ಚು ವೆಚ್ಚ ಬರುತ್ತೆ, ಬ್ಯಾಂಕ್ ನಲ್ಲಿ ಸಾಲ ಮಾಡಬೇಕಾಗುತ್ತೆ, ಸಾಲದ ಹೊರೆ ಜಾಸ್ತಿ ಆಯ್ತು. ಆ ಸಮಯದಲ್ಲಿ ನಮ್ಗೆ ಏನಾದ್ರೂ ಒಂದು ಪರಿಹಾರ ಕೇಂದ್ರ ಸರ್ಕಾರದಿಂದ ಬರಬೇಕು ಅಂತ ಹೇಳಿದಾಗ ಕಾಫಿ ಡೆಪ್ಟ್ ರಿಲೀಫ್ ಪ್ಯಾಕೇಜ್ ಅಂತ ಹೇಳಿ ಅದನ್ನ ನಾವು ಕೇಳ್ತಾ ಇದ್ವಿ. ಅದು ಒಂದು ರಿಲೀಫ್ ಪ್ಯಾಕೇಜ್ ಕೊಡಬೇಕಾದ್ರೆ ತುಂಬಾ ವರ್ಷ ಹಿಡಿತು ಕೇಂದ್ರ ಸರ್ಕಾರಕ್ಕೆ. ಆ ಸಮಯದಲ್ಲಿ ನಾವು ದೆಹಲಿಗೆ ಸುಮಾರು ಸಮಯ ಅಲ್ಲಿ ಒಕ್ಕೂಟದಿಂದ ಹೋಗಿ ಸತತ ಪ್ರಯತ್ನ ಮಾಡಿದ್ರಿಂದ 1,018,000 crore ನಮ್ಗೆ ಒಂದು ಪ್ಯಾಕೇಜ್ ಅನ್ನ ಕೇಂದ್ರ ಸರ್ಕಾರದಿಂದ ಕೊಟ್ಟರು. ಅದು ಒಂದು ನಮ್ಮ ಹೋರಾಟದ ಫಲವಾಗಿ ತುಂಬಾ ಜನಕ್ಕೆ ಏನು ಬ್ಯಾಂಕಿನ ಸಮಸ್ಯೆ ಇತ್ತು ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಆಯ್ತು. ಅದೇ ರೀತಿ ನಮಗೆ ಕಾಫಿ ಮಂಡಳಿಯಲ್ಲಿ ಏನಾಗುತ್ತೆ ಅಂದ್ರೆ, ಅದ್ರದ್ದ ಒಂದು ಅಧ್ಯಕ್ಷರು IAS ಆಫೀಸರ್ ಇರೋರು, ಯಾವಾಗ್ಲೂ IAS ಆಫೀಸರ್ ಎಲ್ಲಿಂದಲೋ ಬರೋರು, ಏನೋ ಅವರಿಗೆ ಕಾಫಿಯ ಪರಿಚಯನೇ ಇರ್ತಾರಲ್ಲ, ಕಾಫಿ ಹೇಗೆ ಬೆಳೀತಾರೆ, ಏನು ಅಲ್ಲಿ ವಸ್ತುಸ್ಥಿತಿ ಏನು, ಅಲ್ಲಿ ಏನು ಮಳೆ ಆಗುತ್ತೆ, ಹೇಗೆ ಬೆಳೆ ಬರುತ್ತೆ, ಮತ್ತೆ ಅವರ ಒಂದು ಪರಿಸ್ಥಿತಿ ಏನು ಅನ್ನೋದು ಅವ್ರಿಗೆ ಅರಿವಾಗ್ತಿರ್ಲಿಲ್ಲ. ನಮ್ಮ ಕಾಫಿ ಬೆಳೆಗಾರರೇ ಆ ಒಂದು ಮಂಡಳಿಯ ಅಧ್ಯಕ್ಷರಾಗಬೇಕು ಅಂತ ಹೇಳಿ ನಾವೊಂದು ಹೋರಾಟ ಮಾಡಿ ಕೇಂದ್ರ ಸರ್ಕಾರವನ್ನು ಕೇಳ್ಕೊಂಡಾಗ ಈಗ ಒಂದು 3-4 seasons ಅಲ್ಲಿ ಈಗ ನಮ್ಮ ಕಾಫಿ ಬೆಳೆಗಾರರು, ಮೊದಲು 2 years ಅಂದ್ರೆ ಅದು 5 years ಅವಧಿ ಇರುತ್ತದೆ. ಅದರಲ್ಲಿ ಈಗ ಮೊದಲು ಭೋಜಣ್ಣ ಅಂತೇಳಿ ಚಿಕ್ಕಮಗಳೂರು ಆಗಿದ್ರು, ಮತ್ತೆ 2nd term ಅವರೇ ಆದ್ರು. ಈಗ ಮತ್ತೆ ನಮ್ಮ ಕಾಫಿ ಬೆಳೆಗಾರರಾದ ದಿನೇಶ್ ಅವರು ಸಹ ಕಾಫಿ ಮಂಡಳಿ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಅವಧಿಯಲ್ಲಿಯೂ ಕೂಡ ಈ ಒಕ್ಕೂಟದಲ್ಲಿ ಸಾಕಷ್ಟು ಏನೆಲ್ಲ ಕೆಲಸಗಳು ಆಯ್ತು ಅನ್ನುವಂಥದ್ದನ್ನು ಹಂಚಿಕೊಳ್ಳಬಹುದು. ನಾನು ಅಧ್ಯಕ್ಷನಾದಾಗ ಈ ಕಸ್ತೂರಿರಂಗನ್ ವರದಿ ಒಂದು ಬಾರಿ ಬೆಳೆಗಾರರಿಗೆ ತೊಂದರೆ ಆಗುತ್ತೆ ಅಂತ ಕೇಳಿ ಬಂತು. ಆದರೆ ಅದನ್ನ ಕೇರಳದಲ್ಲಿ ಸ್ವಲ್ಪ ಮಾರ್ಪಾಡು ಮಾಡಿದ್ದಾರೆ ಅನ್ನೋದು ನಮಗೆ ಸುದ್ದಿ ಗೊತ್ತಾಯಿತು. ಹಾಗಾಗಿ ನಾವು ಯಥಾಸ್ಥಿತಿ ಕಸ್ತೂರಿರಂಗನ ಜಾರಿಗೆ ತಂದ್ರೆ ನಮ್ಮ ಕಾಫಿ ಬೆಳೆಯಂತ ಪ್ರದೇಶಗಳಿಗೆ ತೊಂದರೆ ಆಗುತ್ತೆ ಅಂತೇಳಿ ಸರ್ಕಾರಕ್ಕೆ ನಾವು ಮನವರಿಕೆ ಮಾಡಿಕೊಟ್ಟು ಅದರಲ್ಲಿ ಮಾರ್ಪಾಡುಗಳನ್ನು ಮಾಡಬೇಕು ಅಂತ ಹೇಳಿ ಕೋರಿಕೆ ಇಟ್ಟಾಗ ಯಥಾಸ್ಥಿತಿ ಅದನ್ನು ಮಾಡಲಿಕ್ಕೆ ಬೇಡ ಅಂತ ಹೇಳಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಹೇಳಿ ಅದನ್ನು ತಡೆಯಿಡಿ. ಅದು ಇತ್ತೀಚೆಗೆ ಮತ್ತೆ ಅದನ್ನ ಜಾರಿಗೊಳಿಸಬೇಕು ಅಂತ ಬಂದಾಗ ನಾವು ಮತ್ತೆ ಮನವಿ ಮಾಡಿದಾಗ ಮತ್ತೆ ಅದನ್ನ ಅವರು ಮಾರ್ಪಾಡು ಆಗ್ಲಿ ಅಂತ ಹೇಳಿ ಹಾಗೆ ಇಟ್ಟಿದ್ದಾರೆ. ಅದು ನಮ್ಮ ಒಂದು ಪ್ರಯತ್ನದಿಂದ ಹಾಗೆ ಅದಿನ್ನು ಮಾರ್ಪಾಡು ಆಗಿಲ್ಲ, ಮುಂದಿನ ದಿನಗಳು ಮಾಡ್ತಾರೆ ಅಂತ ಹೇಳಿ ನಮಗೆ ಭರವಸೆ ಇದೆ. ಆಮೇಲೆ ಏನಾಗಿತ್ತು, ಸರ್ಕಾರದ ಸ್ವಲ್ಪ ಜಾಗವನ್ನು ಸಹ ಏನಾದ್ರೂ ಕಾಫಿ ಬೆಳೆಗಾರರಾಗ್ಲಿ ರೈತರಾಗ್ಲಿ ಒತ್ತುವರಿ ಮಾಡಿದ್ರೆ ಅದನ್ನ ರೈತರಿಗಾಗ್ಲಿ ಕಾಫಿ ಬೆಳೆಗಾರ ಭೂಗಳ್ಳರು ಅಂತ ಹೇಳಿ ಅವ್ರ ಮೇಲೆ ಕೇಸ್ ಹಾಕಿ ಅವ್ರನ್ನ ಜೈಲಿಗಟ್ಟುವಂತ ಒಂದು ಕೆಲಸಗಳು ಆಗ್ತಾ ಇತ್ತು. ಅದಕ್ಕೆ ನಾವು ಅದನ್ನ ಮಾಡಿಕೊಡುದು, ನಾವೇನು ಅದನ್ನ ಸಾಗುವಳಿ ಮಾಡ್ತೀವಿ ಹೊರತು ಆ ಭೂಮಿಯನ್ನು ನಾವು ತಗೊಂಡು ಬೇರೆಯವರಿಗೆ ಮಾರಾಟ ಮಾಡೋದಾಗ್ಲಿ ಇದು ಮಾಡೋದಲ್ಲ, ಪರಿಸರ ಕೊಡುಗೆ ಕೊಡ್ತಾ ಇದೀವಿ, ನೀವು ಅದನ್ನ ಆಕ್ಟಿಂದ ನಮ್ಮನ್ನು ಹೊರಗಿಡಬೇಕು ಅಂತ ಕೇಳ್ಕೊಂಡಾಗ ಅದಕ್ಕೆ ಒಪ್ಪಿ ಆ ಒಂದು ಕಾಯ್ದೆಯಿಂದ ನಮ್ಮನ್ನು ಹೊರಗಿಟ್ರು. ನೋಡಿ ಅದು ಎಷ್ಟು ಅನುಕೂಲ ಆಯ್ತು ಅಂದ್ರೆ ಕಾಫಿ ಬೆಳೆಗಾರರಿಗೆ ಮಾತ್ರ ಅಲ್ಲ, ಇಡೀ ರಾಜ್ಯದ ರೈತರಿಗೆ ಅನುಕೂಲ ಆಯ್ತು. ರೈತರು ಭೂಗಳರಲ್ಲ, ಅದನ್ನ ನಾವು ಸಾಗುವಳಿ ಮಾಡ್ತೀವಿ, ಸರ್ಕಾರಕ್ಕೆ ಒಂದು ಒಳ್ಳೆ ಆದಾಯ ತಂದ್ಕೊಡ್ತೀವಿ ಅನ್ನೋ ಉದ್ದೇಶದಿಂದ ಆ ಒಂದು ಕಾಯ್ದೆಯನ್ನ ರೈತರನ್ನ ಹೊರಗಿಟ್ರು. ಅದಾದ್ಮೇಲೆ ಏನಾಯ್ತು ಅಂತಂದ್ರೆ, ನಾವು ಈಗ ಕಾಫಿ ತೋಟದ ಮಧ್ಯೆ ಸರ್ಕಾರಿ ಜಮೀನು ಇರುತ್ತೆ, ಅದನ್ನ ಹಾಳು ಬಿಟ್ಟಕ್ಕಿಂತ ನಾವು ಕಾಫಿ ಅದ್ರಲ್ಲಿ ಉತ್ಪಾದನೆ ತೆಗೆದ್ರೆ ಪರಿಸರಕ್ಕೂ ಕೊಡುಗೆ ಆಗುತ್ತೆ, ಪ್ರಾಣಿ ಪಕ್ಷಿಗಳಿಗೂ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ, ಮತ್ತೆ ಮರಗಳನ್ನು ಬೆಳೆಯೋದ್ರಿಂದ ಪರಿಸರಕ್ಕೂ ಅನುಕೂಲ ಆಗುತ್ತೆ, ಮತ್ತೆ ಅಂತರ್ಜಲವು ಜಾಸ್ತಿ ಆಗುತ್ತೆ ನಾವು ಕೆರೆ ಕಟ್ಟೆಗಳನ್ನ ಇವೆಲ್ಲ ಮಾಡೋದ್ರಿಂದ. ಹಾಗಾಗಿ ನಾವು ಅದನ್ನ ಸರ್ಕಾರಕ್ಕೆ ಮನವರಿಕೆ ಮಾಡಿದ್ವಿ, ಅದನ್ನ ನಮಗೆ ಲೀಸಿಂಗ್ ಮಾಡಿಕೊಡಿ, ಗುತ್ತಿಗೆ ಆಧಾರದಲ್ಲಿ ಕೊಡಿ, ನಾವು ಚಂದ ಕಟ್ತೀವಿ, ಅದಕ್ಕೆ ನಿಮಗೂ ಒಂದು ಆದಾಯ ಬರುತ್ತೆ, ನಮಗೊಂದು ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ಅದನ್ನು ಮನಗಂಡು ಆಗಿನ ಸರ್ಕಾರ ಅದಕ್ಕೆ ನಮಗೆ ಗುತ್ತಿಗೆ ಕೊಡ್ಲಿಕ್ಕೆ 30 ವರ್ಷಕ್ಕೆ ಗುತ್ತಿಗೆ ಕೊಡ್ಲಿಕ್ಕೆ ಅದಕ್ಕೆ ದುಡ್ಡನ್ನು ಕಟ್ಟಬೇಕು, ಅದನ್ನ ಕಟ್ಟಿಸ್ಕೊಂಡು ಗುತ್ತಿಗೆ ಆಧಾರದಲ್ಲಿ ಕೊಡ್ತೀವಿ ಅಂತ ಹೇಳಿ ಒಂದು ಆದೇಶನಾಯ್ತು. ಈಗಾಗಲೇ ಅರ್ಜಿಯನ್ನು ಕರೆದಿದ್ದಾರೆ, ಕಾಫಿ ಬೆಳೆಗಾರರು ಅರ್ಜಿಯನ್ನು ಕೊಡ್ತಾ ಇದ್ದಾರೆ. ಅದು ಏನು ಅಗ್ರಿಮೆಂಟ್ ಆಗಬೇಕು, ಅಗ್ರಿಮೆಂಟ್ ಮಾಡಿ ಗುತ್ತಿಗೆ ಆಧಾರದಲ್ಲಿ ಕೊಡ್ಲಿಕ್ಕೆ ಅದು ಆದೇಶ ಆಗಿದೆ. ಯಾಕಂತ ಹೇಳಿದ್ರೆ ನೋಡಿ, ನಾವು ಕಾಫಿ ಬೆಳೆದು ಕಾಫಿಯನ್ನು ವಿದೇಶಕ್ಕೆ ನಾವು ರಫ್ತು ಮಾಡೋದ್ರಿಂದ ವಿದೇಶ ವಿನಿಮಯ ಬರುತ್ತೆ. ಕಾಫಿ ಮತ್ತು ಮೆಣಸು ಸೇರಿ ಸುಮಾರು ನಾವು ಇದುವರೆಗೂ 15,000 ಕೋಟಿಯಷ್ಟು ವಿದೇಶ ವಿನಿಮಯ ತಂದುಕೊಡ್ತಾ ಇದೀವಿ. ಅದ್ರ ಜೊತೆಗೆ ನಾವು ಒಂದು 20-25 ಲಕ್ಷದ ಕಾರ್ಮಿಕರು ಸಹ ಉದ್ಯೋಗವನ್ನು ಕೊಡ್ತೀವಿ. ಹಾಗಾಗಿ ಈ ಉದ್ಯಮ ನಾನಾ ರೀತಿಯಲ್ಲಿ ಒಂದು ಕೊಡುಗೆಯನ್ನು ಕೊಡ್ತಾ ಇದೆ. ಆ ದೃಷ್ಟಿಯಿಂದ ಇದನ್ನೆಲ್ಲ ಮನಗಂಡು ಸರ್ಕಾರ ನಮಗೆ ಅದನ್ನು ಗುತ್ತಿಗೆ ಆಧಾರ ಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಹಾಗೆ ಈಗ ಹೇಗೆ ರೈತರಿಗೆ ಈ ವಿದ್ಯುಚ್ಛಕ್ತಿ ಪಂಪ್ ಸೆಟ್ಗಳಿಗೆ 10 HP ಫ್ರೀ ಕೊಡ್ತಾ ಇತ್ತಲ್ಲ, ಅದನ್ನ ನಮಗೂ ಕೊಡಿ ಅಂತ ನಾವು ಕೇಳ್ಕೊಂಡ್ವಿ. ಆದ್ರೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್, ಅದು LT4CL ಬರುತ್ತೆ ನಿಮ್ದು ಕಾಫಿ, ಕೃಷಿ ಆದ್ರೆ LT4L ಬರುತ್ತೆ, ಕೊಡಕ್ ಬರಲ್ಲ ಅಂತ ಹೇಳಿ ಹಾಗೆ ಅದು ಚರ್ಚೆಯಲ್ಲೇ ಇತ್ತು. ಆದ್ರೆ ಇತ್ತೀಚೆಗೆ ಅದು ನಿಮಗೆ ಬೇರೆ ತರದಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿ DBT ಸ್ಕೀಮ್ ಅಂತ ಹೇಳಿ ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್, ಅದು ಏನು ನಮಗೆ ನಾವು ಮೋಟರ್ ಅನ್ನು ಉಪಯೋಗಿಸ್ತೇವೆ ಅದ್ರದ್ದು ಬಿಲ್ ಬರುತ್ತೆ, ಆ ಬಿಲ್ ಅನ್ನು ನಾವು ಕಟ್ಟಬೇಕು, ಅದ್ರದ್ದು GST ನ ಕಳೆದ್ಬಿಟ್ಟು ಉಳಿದಿದ್ದ ಅಮೌಂಟ್ ನಮ್ಮ ಅಕೌಂಟ್ಗೆ ಮತ್ತೆ ಅದನ್ನ ಹಾಕುವಂತ ಒಂದು ಕಾರ್ಯವನ್ನು ಈಗ ಮಾಡಿಕೊಟ್ಟಿದ್ದಾರೆ ಈಗಿನ ಸರ್ಕಾರ. ಅವರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಅದು ಒಂದು ಅನುಕೂಲ ಆಗುತ್ತೆ ಸಣ್ಣ ಸಣ್ಣ ರೈತರುಗಳಿಗೆ. ಮತ್ತೆ ಇತ್ತೀಚೆಗೆ ಇನ್ನೊಂದು ಏನಂತ ಹೇಳಿದ್ರೆ, ಈಗಾಗಲೇ ತಾವು ಹೇಳಿದಾಗೆ ಸರ್ಫಾಸಿ ವಿಚಾರ, ಬ್ಯಾಂಕ್ ಗಳಿಗೆ ಯಾಕೆ ನಾವು ಮರುಪಾವತಿ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ, ಪ್ರಕೃತಿ ವಿಕೋಪದಿಂದ ಯಾವಾಗ್ಲೋ ಮಳೆ ಬರುತ್ತೆ, ಯಾವಾಗ್ಲೋ ಬಿಸಿಲಾಗುತ್ತೆ, ಕೃಷಿಗೆ ಭಾರಿ ತೊಂದರೆ ಇದ್ರಿಂದ. ಈಗ ನೋಡಿ ಕಾಫಿ ಕುಯ್ಯುವಂತ ಸಮಯ, ಈಗ ಮಳೆ ಬಂದ್ರೆ ಕಾಫಿ ಹಣ್ಣು ಏನಾಗುತ್ತೆ, ಹಾಳಾಗುತ್ತೆ, ಕೆಳಗೆ ಬೀಳುತ್ತೆ, ಬಾಯಿ ಬಿಡುತ್ತೆ, ಮತ್ತೆ ಅದು ನಮ್ ಕೈಗೆ ಸಿಕ್ಕದಿಲ್ಲ. 100,000 ರೂಪಾಯಿ ಒಂದು ಎಕರೆಗೆ ಖರ್ಚು ಮಾಡಿ ನಾವು ಕಾಫಿಯನ್ನು ಬೆಳೆದಿರ್ತೀವಿ, ಕುಯ್ದು ಸಂಸ್ಕರಣೆ ಮಾಡಿ ನಾವು ಅದನ್ನ ರಫ್ತು ಮಾಡಬೇಕಾದ್ರೆ ಆಗೋದಿಲ್ಲ. ಆ ಪರಿಸ್ಥಿತಿಯಲ್ಲಿ ನಮ್ಗೆ ಹಣ ಹೇಗೆ ಬರುತ್ತೆ, ನಾವು ಬ್ಯಾಂಕಿಗೆ ಹೇಗೆ ಹಣ ಕಟ್ಟೋದು, ಇವೆಲ್ಲ ತೊಂದರೆಗಳಿದೆ. ಆದ್ರೂ ಸಹ ಬ್ಯಾಂಕ್ಗಳು ಅವರ ಒಂದು ಕರ್ತವ್ಯ, ಏನು ಸಾಲ ತಗೊಂಡಿರ್ತೀವಿ ವಾಪಸ್ ಕಟ್ಟಿಯಪ್ಪ, ಇಲ್ಲದ್ರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನೋಟಿಸ್ ಕೊಡಂತದ್ದು. ಅದು ಇತ್ತೀಚೆಗೆ ಒಂದು ಸರ್ಫಾಸಿ ಆಕ್ಟ್ ಅಂತ ಬಂದ್ಬಿಟ್ಟು, ಆಕ್ಟ್ ಅಲ್ಲಿ ತುಂಬಾ ಕಠಿಣವಾದ ಆಕ್ಟ್ ಅದು, ಆನ್ಲೈನ್ ಅಲ್ಲಿ ಜಮೀನನ್ನು ಹರಾಜು ಮಾಡುವಂತ ಪ್ರಕ್ರಿಯೆ ಇದೆ, ಕೆಲವರದ್ದು ಹರಾಜು ಆಗಿದೆ. ಸೊ ಅದು ಮಾಡಬಾರದು ಅಂತ ಹೇಳಿ ನಾವು ನಮ್ಮ ಎಲ್ಲಾ ಕಾಫಿ ಬೆಳೆಯ ಪ್ರದೇಶದ ಸಂಸದರನ್ನು ಕೇಳ್ಕೊಂಡ್ವಿ, ಅವರಿಗೆ ಮಾಹಿತಿಯನ್ನು ಕೊಟ್ವಿ. ಇತ್ತೀಚೆಗೆ ಕೋಟಾ ಶ್ರೀನಿವಾಸ್ ಅವರು ಚಿಕ್ಕಮಗಳೂರ, ಅವರು ಪಾರ್ಲಿಮೆಂಟ್ ಅಲ್ಲಿ ಅದನ್ನ ಮನೆಯ ವಾಣಿಜ್ಯ ಸಚಿವರಿಗೆ ಅದನ್ನ ಪ್ರಶ್ನೆ ಹಾಕಿದ್ರು. ಆ ಪ್ರಶ್ನೆ ಹಾಕಿದಾಗ ಆ ಪ್ರಶ್ನೆಯಲ್ಲಿ ಅವ್ರು ಹೇಳಿದ್ರು, ಇಲ್ಲ ಕಾಫಿ ಅದರ ಅಡಿಯಲ್ಲಿ ಬರಲ್ಲ. ಆದ್ರೆ ಬ್ಯಾಂಕ್ಗಳು ಅವನ್ನ ಏನು ಆನ್ಲೈನ್ ಅಲ್ಲಿ ಹರಾಜು ಮಾಡ್ಕೊಳ್ಳಂತ ಪ್ರಕ್ರಿಯೆಗಳು ಆಗ್ತಾ ಇದಾವೆ. ನಾವು ಬ್ಯಾಂಕ್ಗಳ ಸಾಲ ಕೊಟ್ಟ ಮೇಲೆ ಸಾಲ ವಸೂಲು ಮಾಡಿ ಬೇಡ ಅಂತ ಹೇಳೋದಿಲ್ಲ. ಆ ಕಠಿಣ ಒಂದು ಆಕ್ಟ್ ಅನ್ನು ಬೇಡ, ಅದ್ರ ಬದಲು DBT ಅನ್ನೋದು ಒಂದಿದೆ, ಅದರಲ್ಲಿ ರೈತರಿಗೆ ಸ್ವಲ್ಪ ಸಮಯ ಸಿಕ್ಕತ್ತೆ, ಮತ್ತೆ ಇವರು ಏನು ಕೊಟ್ಟಂತ ಸಾಲವನ್ನು ವಸೂಲು ಮಾಡ್ಲಿಕ್ಕೂ ಅವಕಾಶ ಇರುತ್ತೆ. ಅದು ಹಿಂದಿಂದಲೂ ಇದೆ, ಅದು ಮಾಡ್ಲಿ. ಈ ತರ ಸಡನ್ ಸ್ಟ್ರಿಕ್ಟ್ ರೂಲ್ಸ್ ಬೇಡ ಅನ್ನೋ ವಿಚಾರಗಳನ್ನ ನಾವು ಮನ್ನೆ ಮಾಡಿ ಎಲ್ಲ ಸಂಸದರು ಕೇಳ್ಕೊಂಡಾಗ ಅವರು ಅಲ್ಲಿ ಸೆಷನ್ ಅಲ್ಲಿ ಕೇಳಿದಾಗ ಈ ತರ ಉತ್ತರ ಬಂದಿದೆ. ಬಟ್ ಅದು ಯಾವ ರೀತಿ ನಾವು RBI ಮುಖಾಂತರ ಬ್ಯಾಂಕ್ ಗಳಿಗೆ ಮಾಹಿತಿ ಕೊಡಬೇಕನ್ನೋದು ಅದು ಇನ್ನೂ ನಮಗೆ ಸರಿಯಾದ ಒಂದು ಕ್ಲಾರಿಟಿ ಇಲ್ಲ. ಅದು ಕ್ಲಾರಿಟಿನ ನಾವು ಮುಂದಿನ ದಿನಗಳಲ್ಲಿ ಸಿಗ್ಬಹುದು ಅಂತ ನನಗೆ ಅನಿಸ್ತಿದೆ. ನೋಡಿ, ಇಂತಹ ಎಲ್ಲ ಸಮಸ್ಯೆಗಳನ್ನ ನಾವು ನಮ್ಮ ಏನು ಕರ್ನಾಟಕ ಬೆಳೆಗಾರ ಒಕ್ಕೂಟದಲ್ಲಿ 24 ಅಂಗಸಂಸ್ಥೆಗಳಿದೆ, ಅವರೆಲ್ಲರ ಸಹಕಾರದಿಂದ ಒಕ್ಕೂಟ ಕೆಲಸವನ್ನ ನನ್ನ ಅವಧಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಾಯಿತು. ಅವರು ಎಲ್ಲರೂ ನಮ್ಮ ಸಹಕರಿಸಿದ್ದಕ್ಕೆ ನಾನು ಇವತ್ತಿನ ಆಕಾಶವಾಣಿ ಮುಖಾಂತರ ಅವರಿಗೂ ಸಹ ನಮ್ಮ ಎಲ್ಲಾ ಸಂಘಟನೆ ಅಧ್ಯಕ್ಷ ಕಾರ್ಯದರ್ಶಿಗಳಿಗೂ ಕಾರ್ಯಕಾರಿ ಮಂಡಳಿಯವರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಬೆಳೆಗಾರರು ಕೂಡ ಎಲ್ಲರೂ ಸಾಕಷ್ಟು ಸಹಾಯವನ್ನು ನೀಡಿದ್ದಾರೆ. ಹೌದೌದು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸುತ್ತೇನೆ. ಕರ್ನಾಟಕ ಬೆಳೆಗಾರರ ಒಕ್ಕೂಟ ಕಾಫಿ ಬೆಳೆಗಾರರ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸ್ಪಂದಿಸಿದೆ, ಅನೇಕ ವಿಚಾರಗಳಲ್ಲಿ ಗೆಲುವನ್ನು ಕೂಡ ಸಾಧಿಸಿದೆ. ಇದೆಲ್ಲದರ ನಡುವೆ ಇವತ್ತಿಗೂ ಕೂಡ ಕಾಫಿ ಬೆಳೆಗಾರರ ಸಮಸ್ಯೆ ಅನೇಕ ಇದ್ದಾವೆ. ಯಾವೆಲ್ಲ ಸಮಸ್ಯೆಯಿಂದ ಕಾಫಿ ಬೆಳೆಗಾರರು ಬಳಲ್ತಾ ಇದ್ದಾರೆ, ಅವುಗಳ ಪರಿಹಾರಕ್ಕೆ ಏನು ಸೂತ್ರವನ್ನ ರಚಿಸ್ತಾ ಇದ್ದೀರಿ? ಪ್ರಧಾನ ಕಾರ್ಯದರ್ಶಿಗಳಾದ ಕೃಷ್ಣಪ್ಪ ಅವರು ದಯಮಾಡಿ ಅದರ ಬಗ್ಗೆ ತಿಳಿಸಿಕೊಡಬೇಕು. ನಮಸ್ಕಾರ. ಈಗಾಗಲೇ ಕಾಫಿ ಬೆಳೆಗಾರರು ಈ ಹಿಂದೆ ಮುಖ್ಯವಾಗಿ ನಾವು ಹವಾಮಾನ ವೈಪರೀತ್ಯವನ್ನ ಭಾರಿ ಎದುರಿಸ್ತಾ ಇದೀವಿ. ಸುಮಾರು ಒಂದು 10-15 ವರ್ಷಗಳ ಹಿಂದೆ ಹವಾಮಾನದಲ್ಲಿ ನಾವು ಹೇಳಿದ ರೀತಿ ಹವಾಮಾನ ನಮಗೆ ಒಕ್ಕೊಂಡಿತ್ತು. ನಾವು ಕರೆದ ರೀತಿಯಾಗಿ ನಮಗೆ ಮಳೆಗಳಾಗ್ಲಿ ಆ ಸೀಸನ್ ವಾತಾವರಣ ಆಗ್ಲಿ ಬರ್ತಾ ಇತ್ತು. ಅವಾಗೆಲ್ಲ ನಾವು ಸ್ಪ್ರಿಂಕ್ಲರೇ ಮಾಡ್ತಿರ್ಲಿಲ್ಲ, ಸ್ಪ್ರಿಂಕ್ಲರ್ ಇಟ್ಕೊಂಡಿರ್ಲಿಲ್ಲ ಯಾರು ಕೂಡ. ಯಾಕೆಂದ್ರೆ ಆ ಟೈಮಿಗೆ ಕರೆಕ್ಟ್ ಆದ ಮಳೆ ಬರ್ತಾ ಇತ್ತು, ಬೇಡವಾದ ಮಳೆ ಬರ್ತಾ ಇರ್ಲಿಲ್ಲ. ಈಗೇನಾಗಿದೆ ಅಂತಂದ್ರೆ ನಾವು ಸ್ಪ್ರಿಂಕ್ಲರ್ ಇಲ್ಲದೆ ತೋಟನೇ ಮಾಡ ಸ್ಪ್ರಿಂಕ್ಲರ್ ಮಾಡಲೇಬೇಕು, ಬೇಕು ಸ್ಪ್ರಿಂಕ್ಲರ್. ಅದಕ್ಕಾಗಿ ನಾವು ಏನ್ ಮಾಡ್ತೀವಿ, ಈಗ ಎಲ್ಲ ಪ್ರತಿ ಒಂದು ತೋಟದಲ್ಲೂ ಕೂಡ ಅವರ ಎಕರೆವಾರು ವ್ಯಾಪ್ತಿಗೆ ಅನುಗುಣವಾಗಿ ಎಷ್ಟು ಕೆರೆಗಳು ಬೇಕೋ ಅಷ್ಟು ಕೆರೆಗಳೆಲ್ಲ ಮಾಡಿದ್ರೆ ಪಾಂಡ್ಗಳು ತುಂಬಾ ಇದೆ. ಸಪೋಸ್ ಮಳೆ ಬಂದಂಗ ಆಯ್ತು ಅಂದ್ರೆ ಆ ನೀರು ಹಾಗೆ ಉಳ್ಕೊಳ್ತದೆ. ಆ ನೀರು ಉಳ್ಕೊಳ್ಳೋದ್ರಿಂದ ಭೂಮಿಯಲ್ಲಿ ವಾಟರ್ ಟೇಬಲ್ ಮೇಲೆ ಜಾಸ್ತಿ ಆಗ್ತದೆ. ಅದರ ಪರಿಣಾಮವಾಗಿ ಈ ನದಿಗಳೇನಿದೆ, ನದಿಗಳು ಮಳೆಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಸಾಮಾನ್ಯ ಒಂದೇ ಸಮಾನ ಹರಿತದೆ. ಆ ನೀರು ಬಯಲುಸೀಮೆ ಕಡೆ ನಗರ ವ್ಯಾಪ್ತಿಗೆ ಹರಿಯೋದ್ರಿಂದ ನೀರಿನ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ತದೆ. ಇದನ್ನ ನಾವು ಮಾಡ್ತೀವಿ. ಈವಾಗಿನ ಲೆಕ್ಕದಲ್ಲಿ ಹೇಳಬೇಕಾದ್ರೆ 3 ಜಿಲ್ಲೆಯಲ್ಲಿ 100,000 ಕೆರೆಗಳೇ ಇರಬಹುದು. ಅಷ್ಟು ಎಲ್ಲ ನಾವು ಮಾಡಿರೋದ್ರಿಂದ ನಾವು ಉಪಯೋಗ ಇಲ್ಲ ಆದಾಗ ಅದು ಬೇರೆಯವರಿಗೆ ಉಪಯೋಗಿ ನದಿಗಳ ರೂಪದಲ್ಲಿ ಬೇರೆ ಕಡೆ ಎಲ್ಲ ಕಡೆ ತಲುಪುತ್ತೆ. ಇಷ್ಟು ನಾವು ಮಾಡಿದ್ವಿ. ಅದ್ರ ಪ್ರಕಾರದಲ್ಲಿ ಮತ್ತೆ ಈಗ ಏನಾಗ್ತಾ ಇದೆ ಅಂದ್ರೆ ನಮ್ಗೆ ಅಕಾಲಿಕ ಮಳೆ ಬರ್ತಾ ಇದೆ. ಈಗ ನೋಡಿ, ಈ ತಿಂಗಳಲ್ಲಿ ನಮ್ದು ಕಾಫಿ ಎಲ್ಲ ಹಣ್ಣಾಗಿದೆ. ಈಗ ಮಳೆ ಬರ್ತಾ ಇದೆ. ಮಳೆ ಬಂದಾಗ ಏನಾಗ್ತಾ ಇದೆ ಅಂತಂದ್ರೆ ಹಣ್ಣು ಹಣ್ಣಾಗಿ ಕಪ್ಪಾಗ್ಬಿಡುತ್ತೆ. ಕಪ್ಪಾಗಿ ನಾವು ಗಿಡ ಬಿಡಿಸೋದಕ್ಕಿಂತ ಮುಂಚೆನೆ ಈ ಡ್ರಿಲ್ಲಿಂಗ್ ಅನ್ನೆಲ್ಲ ಕೆಳಗಡೆ ಬೀಳುತ್ತೆ. ಈ ಲೇಬರ್ ಸಮಸ್ಯೆ ತುಂಬಾ ಇರೋದ್ರಿಂದ ಅವರು ಹಾರ್ವೆಸ್ಟ್ ಮಾಡಕ್ ಮಾತ್ರ, ಯಾಕಂದ್ರೆ ಅವ್ರ ಕೆಜಿ ಲೆಕ್ಕ ನಾವು ಕೊಡ್ತೀವಿ. ಈಗ 3-4 ರೂಪಾಯಿ ಕೊಡ್ತಿದ್ದಂತ ಒಂದು ಕೆಜಿಗೆ ಈಗ 10-12 ರೂಪಾಯಿ ಅವ್ರು ಕೇಳ್ತಾ ಇದಾರೆ. ಯಾಕಂದ್ರೆ ಆ ವೇಜಸ್ ಎಲ್ಲ ಅವರೇ ಫಿಕ್ಸ್ ಮಾಡೋದಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ನಮ್ಗೆ ಲೇಬರ್ ಕೊರತೆ ಇರೋದ್ರಿಂದ ಅದನ್ನ ಹೆರಕ್ದಲ್ಲೇ ನೆಲಕ್ ಬಿದ್ದದ್ದು ಹಾಳಾಗುತ್ತೆ. ಶೀತಾಂಶದಲ್ಲಿ ಬೇಗ ನಾವು ಅದನ್ನ ಪಿಕ್ ಮಾಡಿದ್ರೆ ಹೊರತು ಒಂದು 10-15 ದಿವಸ ಕಳೆದ ಮೇಲೆ ಅದು ಕರಗೆ ಹೋಗುತ್ತೆ. ಇದರಿಂದ ನಮಗೆ ತುಂಬಾ ಲಾಸ್ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಮುಂದಿನ ಫಸಲಿಗೂ ಕೂಡ ಏಟಾಗುತ್ತೆ. ಯಾಕೆ ಹೆಲ್ತಿ ಆಗಿ ಬಂದಂತ ಕಾಫಿ ರೆಕ್ಕೆಗಳು ಈ ಹೂ ಬಂದ್ಬಿಡುತ್ತೆ. ಅದು ಒಂದ್ ಸೀಸನ್ ಅಲ್ಲಿ ಬಂದ್ಬಿಡುತ್ತೆ, ಅದು ನಮ್ ಕೈ ಸಿಗೋದಿಲ್ಲ. ಇದು ನಮಗೆ ತುಂಬಾ ಹೊಡೆತ ಬೀಳ್ತದೆ. ಆಮೇಲೆ ಈ ಸರಿ ಏನಂದ್ರೆ ಕಾಫಿ ಈಗ ಇವತ್ತಾಗಲಿ ಒಳ್ಳೆ ರೇಟ್ ಇದೆ ಅಂತ ಎಲ್ಲ ಕಡೆ ಪ್ರಚಾರ ಆಗ್ತಾ ಇದೆ. ಆದ್ರೆ ನಮ್ ಯಾರು ಕಾಫಿ ನಮಗೆ ಕಡಿಮೆ ಆಗಿದ್ರಿಂದ ಯಾರ ಹತ್ರಲ್ಲೂ ಕಾಫಿ ಇಲ್ಲ. ಈ ಕಾಫಿ ಕುಯ್ದ ತಕ್ಷಣ ಬಹುಶಃ ಮಾರ್ಕೆಟ್ ನಮ್ಮ ಕೈಯಲ್ಲಿ ಇಲ್ಲದ್ರಿಂದ ಆ ಟ್ರೇಡರ್ಸ್ ಬೇರೆ, ಮತ್ತೆ ನಮ್ಮ ಕಾಫಿ ರೇಟ್ ಫಿಕ್ಸ್ ಆಗೋದು ಅಮೆರಿಕ ಮತ್ತು ಇಂಗ್ಲೆಂಡ್ ನಲ್ಲಿ. ರೇಟ್ ಗೆ ಅನುಗುಣವಾಗಿ ನಾವು ಇಲ್ಲಿ ದರ ಫಿಕ್ಸ್ ಮಾಡ್ತಾರೆ. ಆ ಟೈಮ್ನಲ್ಲಿ ಒಳ್ಳೆ ರೇಟ್ ಇದ್ದಾಗ ನಮ್ಮ ಹತ್ರ ಕಾಫಿ ಇರೋದಿಲ್ಲ. ಕಾಫಿ ಸೀಸನ್ ಇದ್ದಾಗ ಕಾಫಿ ರೇಟ್ ಬರೋದಿಲ್ಲ. ಇದು ನಮ್ಗೆ ಹೊಡ್ತಾ ಬೀಳ್ತಾ ಇದೆ. ನಾವು ಓಪನ್ ಮಾರ್ಕೆಟ್ ಎಷ್ಟು ಕೇಳಿದ್ವು, ಕೆಲವು ಟೈಮ್ ಲಾಭ ಆಗಿದೆ ಲಾಭ ಆಗಿಲ್ಲ ಅಂತ ಹೇಳ್ತಾ ಇಲ್ಲ, ಚೆನ್ನಾಗಿಟ್ಕೊಂಡಾಗ ಹವಾಮಾನ ನಮ್ಗೆ ಸರಿಯಾಗಿದ್ದಾಗ ಮಾತ್ರ, ಇಲ್ಲಾಂದ್ರೆ ನಮ್ಗೆ ಅದು ಕಷ್ಟ ಆಗ್ತಾ ಇದೆ. ಇದು ದೊಡ್ಡ ಹೊಡೆತ. ಮತ್ತೆ ಈಗ 2018 ಈಚೆಗೆ ಅಕಾಲಿಕ ಮಳೆಗಳೇ ಜಾಸ್ತಿ ಆಗ್ತಾ ಇದೆ. ಈಗ ಲ್ಯಾಂಡ್ ಸ್ಲೈಡ್ ಆಗಿರಬಹುದು, ಬೇರೆ ಬೇರೆ ತರ ಆಗಿರಬಹುದು, ಅದಕ್ಕೆ ಪರಿಹಾರ ನಾವು ಕೇಳಬೇಕಾದಂತ ಪರಿಸ್ಥಿತಿ ಬಂದಿದೆ. ನಮ್ಗೆ ಏನು ಬೆನಿಫಿಟ್ ಬರಬೇಕಾದ್ರೂ ಕೇಂದ್ರ ಸರ್ಕಾರದಿಂದಲೇ ಬರಬೇಕು. ಅದನ್ನ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಮುಂದಿಡಬೇಕು. ಇದಕ್ಕೆ ವಾಣಿಜ್ಯ ಬೆಳೆ ಆಗಿದ್ರಿಂದ ಅವ್ರ ಬಗ್ಗೆಯಲ್ಲೇ ನಾವು ಬೇಡಿಕೆ ಇಡ್ತೇವೆ. ಒಂದು ಹೆಸರು ಬಂದ್ಬಿಟ್ಟಿದೆ, ಕಾಫಿ ಬೆಳೆಗಾರ ಅಂದ್ರೆ ಶ್ರೀಮಂತ ಬೆಳೆಗಾರ ಅನ್ನೋದೊಂದು ಹೆಸರು ಇತ್ತು, ಹಿಂದೆ ಇತ್ತು. ನಾವು ಹೇಳಿದಾಗೆ ಸ್ಪ್ರಿಂಕ್ಲರು ಮತ್ತೆ ಹವಾಮಾನ ಎಲ್ಲ ನಾವು ಹೇಳಿದಾಗ ಇದ್ದಿದ್ದ ಟೈಮ್ನಲ್ಲಿ ನಾವು ಶ್ರೀಮಂತಿಗೆ ಇತ್ತು, ಒಳ್ಳೆ ಇದೆಲ್ಲ ಇತ್ತು. ಈಗೇನಾಗಿದೆ, ಎಷ್ಟೇ ದುಡ್ಡು ಬಂದ್ರು ಕೂಡ ಅಷ್ಟೇ ಖರ್ಚಾಗ್ತದೆ, ಅಷ್ಟೇ ಖರ್ಚಾಗ್ತಾ ಇದೆ. ಮತ್ತೆ ಕೆಲವು ಟೈಮು ನಮ್ಮ ಕೈಯಲ್ಲಿ ದುಡ್ಡೇ ಇಲ್ಲದಾಗ ನಾವು ತೋಟ ನಡೆಸುವಂತದ್ದು ತುಂಬಾ ಬಂದಿದೆ. ಅದರಿಂದ ಏನಾಗುತ್ತೆ, ನಾವು ಸಾಲದಲ್ಲಿ ಸಿಗಾಕೊಳ್ತೀವಿ. ಸಾಲದಲ್ಲಿ ಸಿಗಾಕೊಂಡಾಗ ನಾವು ಬ್ಯಾಂಕ್ಗಳಲ್ಲಿ ಈಗಾಗಲೇ ಅಧ್ಯಕ್ಷ ಹೇಳಿದಾಗೆ ಸ್ವಲ್ಪ ಬೇರೆ ಬೇರೆ ಕಾನೂನುಗಳ ಆಕ್ಟ್ಗಳನ್ನು ತಂದ್ಬಿಟ್ಟು ನಮ್ಮ ಆಸ್ತಿ ಹರಾಜು ಮಾಡುವಂತ ಪ್ರತಿಕ್ರಿಯೆ ಇದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಸಂಘಟನೆ ಬೆಳೆಗಾರರಿಗೆ ಧೈರ್ಯ ಕೊಟ್ಟು DLBC ಮೀಟಿಂಗ್ಗಳನ್ನ ಮಾಡಿ ಅಲ್ಲಿ DC ಅವರ ನೇತೃತ್ವದಲ್ಲಿ ಮಾಡಿ ಬ್ಯಾಂಕ್ ಅಧಿಕಾರಿಗಳನ್ನ ಎಲ್ಲಾ ಬ್ಯಾಂಕ್ಗಳ ಇವ್ರನ್ನ ಕರೆದು ಮಾತಾಡಿ ನೀವು ಇವರಿಗೆ ಏನ್ ಸಹಾಯ ಮಾಡಬಹುದು ಅಂತ ಹೇಳಿ ಒಂದು ಇದ್ ಮಾಡಿ ಅವರು ಡೈರೆಕ್ಷನ್ ಕೊಟ್ಟಾಗ ಕೆಲವರಿಗೆಲ್ಲ ಒನ್ ಟೈಮ್ ಸೆಟಲ್ಮೆಂಟ್ ಎಲ್ಲ ಮಾಡಿದ್ದಾರೆ. ಅದನ್ನ ಮಾಡಬೇಕು, ಮತ್ತೆ ಇನ್ನೊಂದೇನಾಗುತ್ತೆ ಅಂದ್ರೆ ಬ್ಯಾಂಕ್ ನಲ್ಲಿ ಸಾಲ ತಗೊಳ್ಳೋರು ಯಾರು ಕೂಡ ಒಂದು 28 ಫಾರ್ಮ್ಯಾಟ್ ಗಳಿಗೆ ಸೈನ್ ಹಾಕ್ಸ್ಕೊಳ್ತಾರೆ. ಅವತ್ತು ಸಾಲದ ದರ್ದಿದ್ದರಿಂದ ನಾವೇನ್ ಮಾಡ್ತೀವಿ, ಏನ್ ಬರ್ದಿದ್ದಾನೆ ಬಿಟ್ಟಿದ್ದಾನೆ ಅಂತ ಯಾರು ನೋಡಕ್ ಹೋಗೋದಿಲ್ಲ. ಒಟ್ಟಿನಲ್ಲಿ ಸೈನ್ ಹಾಕ್ಬಿಟ್ಟು ನಾಳೆ ನಂಗೆ ದುಡ್ಡು ಬೇಕು, ದುಡ್ಡು ತಗೊಳಕ್ ಹೋಗ್ತಾರೆ. ಅವತ್ತೇ ನಾವು ಬರ್ಕೊಟ್ಟಿರ್ತೀವಿ, ಏನು ನನ್ನ ಸಾಲ ನಾನು ಕಟ್ಟದ ಸಂದರ್ಭದಲ್ಲಿ ನನ್ನ ಆಸ್ತಿಗಳನ್ನ ನೀವು ಮುಟ್ಕೊಳ್ ಹಾಕಬಹುದು, ಸೇಲ್ ಮಾಡಬಹುದು ಅಂತ. ಅವತ್ತು ನಾವು ನೋಡಿರೋದೇ ಇಲ್ಲ ಯಾರು ಕೂಡ. ಅವ್ರೇನ್ ಮಾಡ್ತಾರೆ, ಅದ್ರ ಪ್ರಕಾರ ಮಾಡ್ತಾ ಇದಾರೆ, ಮಾಡ್ತಾ ಇದಾರೆ. ಅದರಿಂದ ನಾವೇನ್ ಮಾಡ್ತೀವಿ, ಅಂತದ್ನ ಮಾಡಬಾರ್ದು. ಪ್ರತಿ ಒಂದು ನೀವು ಸಾಲ ಕೊಡಬೇಕಾದ್ರೆ ಅವರ ಆಕ್ಟ್ ಎಲ್ಲ ಇದೆ, ಒಂದು ತಿಂಗಳ ಮುಂಚೆ ನೀವು ಸಾಲದ ಪತ್ರವನ್ನ ಅವ್ರಿಗೆ ಕೊಡಬೇಕು ರೈತರಿಗೆ. ರೈತರು ಅದನ್ನ ಓದಿ ಅದನ್ನ ಒಪ್ಪಿಗೆ ಸೂಚಿಸಿದ ಮೇಲೆ ನೀವು ಕೊಡಬೇಕು. ಅದಾದ್ಮೇಲೂ ಕೂಡ ರೈತ ಏನ್ ಮಾಡ್ಬೇಕು ಅಂತಂದ್ರೆ, ನನಗೆ ಏನಾದ್ರೂ ಅಕಾಲಿಕ ಮಳೆ ಬಂದಿರಬಹುದು, ಡ್ರಾಟ್ ಆಗಿರ್ಬೋದು, ಬೇರೆ ಬೆಳೆನ ದರ ಬಿದ್ದು ಹೋಗಿರ್ಬೋದು, ಅಂತ ಸಂದರ್ಭದಲ್ಲಿ ಬ್ಯಾಂಕಿಗೆ ಲೆಟರ್ ಕೊಡ್ಬೇಕು. ನಾವು ಹೇಳ್ತೀವಿ ಎಷ್ಟೋ ಬೆಳೆಗಾರರಿಗೆ ನೀವು ಈ ತರ ಮಾಡಿ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಮ್ಯಾನೇಜರ್ಗೆ ನಾವು ಲೆಟರ್ ಕೊಟ್ಬಿಟ್ಟು ನಂದು ಈ ರೀತಿ ಅಕಾಲಿಕ ಮಳೆ ಬಂದೊಂದು ಲಾಸ್ ಆಗಿದೆ, ನಂದು ಈ ವರ್ಷದ ಬಡ್ಡಿ ಮನ್ನಾ ಮಾಡ್ಬೇಕು, ನೀವು ಈ ಪ್ರಾವಿಷನ್ ಇದೆ, ಈ ಬೆನಿಫಿಟ್ ನ ಯಾರು ತಗೊಳ್ಳೋದೇ ಇಲ್ಲ. ಹೀಗೆ ಅನೇಕ ಜ್ವಲಂತ ಸಮಸ್ಯೆಗಳನ್ನ ಇನ್ನೂ ಕೂಡ ಕಾಫಿ ಬೆಳೆಗಾರರು ಅನುಭವಿಸ್ತಾ ಇರತಕ್ಕಂಥದ್ದು. ಈ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಒಕ್ಕೂಟ ಹೇಗೆ ಸಿದ್ಧವಾಗಿದೆ? ಒಕ್ಕೂಟ ನಿರಂತರವಾಗಿ ಬೆಳೆಗಾರರ ಜೊತೆ ಸಂಪರ್ಕದಲ್ಲಿ ಇದೆ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರದ ಮಂತ್ರಿಗಳ ಜೊತೆನೂ ಸಂಪರ್ಕದಲ್ಲಿದ್ದು ಈ ಸಮಸ್ಯೆಗಳ ಬಗ್ಗೆ ಅವರವರಿಗೆ ಆವಾಗವಾಗ ಮನವಿ ಮಾಡ್ತಾ ಇರ್ತೇವೆ. ಮತ್ತು ಜೊತೆಗೆ ನಾವು ಮಂತ್ರಿಗಳನ್ನು ನಮ್ಮ ಸಭೆಗಳಿಗೆ ಕರೆದಿರ್ತೀವಿ, ಅಲ್ಲಿ ಸಹ ಇದನ್ನು ಚರ್ಚೆಯಾಗಿ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಕ್ಕೆ ಹಲವಾರು ಪ್ರಯತ್ನಗಳು ನಡೀತಾ ಇದ್ದಾವೆ. ಇತ್ತೀಚೆಗೆ ಏನಾಗಿದೆ ಅಂದರೆ ಆನೆಗಳ ಸಮಸ್ಯೆ, ಕಾಫಿ ತೋಟದಲ್ಲಿ ಆನೆಗಳ ಹಾವಳಿ ಆಗಿ ಸಾವು ನೋವುಗಳು ತುಂಬ ಆಗಿದೆ. ಅದಕ್ಕೆ ಸರಿಯಾದ ಒಂದು ಪರಿಹಾರ ಇದುವರೆಗೂ ಆಗಲಿಲ್ಲ. ಹಿಂದೆ ಒಂದು ಅಪಾಯ ವರದಿ ಅಂತೇಳಿ ಹೈಕೋರ್ಟಲ್ಲಿ ಆನೆಗಳನ್ನು ಕಾಫಿ ಬೆಳೆ ಪ್ರದೇಶದಿಂದ ಹೊರಗಿಡಬೇಕು ಅಂತೇಳಿ ಒಂದು ಆದೇಶ ಇತ್ತು. ಆದೇಶದ ಪ್ರಕಾರ ಒಂದು 22 ಆನೆಗಳನ್ನು ಒಂದೇ ಸಲ ಸ್ಥಳಾಂತರ ಮಾಡಿದರು. ಆದರೆ ಕೆಲವು ಆನೆಗಳು ಅಲ್ಲೇ ಉಳ್ಕೊಬಿಟ್ಟು ಉಳ್ಕೊಂಡು ಈಗ ಅದರ ಸಂಖ್ಯೆಗಳು ಜಾಸ್ತಿಯಾಗಿ 100 ಆನೆಗಳಾಗಿದ್ದಾವೆ. ಸೊ ಈಗ ಅವನ್ನು ಹೊರಗಿಡೋದಕ್ಕೆ ಭಾರಿ ಸಮಸ್ಯೆ ಆಗ್ತಾ ಇದೆ. ಆದರೂ ಸಹ ನಾವು ಮನವಿ ಮಾಡಿದ ಮೇರೆಗೆ ಅವರು ರೈಲ್ವೆ ಬ್ಯಾರಿಕೇಡ್ಸ್ ಹಾಕಿ ಅಲ್ಲಲ್ಲಿ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ, ಮತ್ತೆ ಸೋಲಾರ್ ಫೆನ್ಸಿಂಗ್ ಕಾಫಿ ಬೆಳೆಗಾರರು ಅಲ್ಲಲ್ಲಿ ಹಾಕೊಳ್ಳಿಕ್ಕೆ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ. ಬಟ್ ಸಬ್ಸಿಡಿಯನ್ನು ಹೆಚ್ಚು ಮಾಡಬೇಕು ಅಂತೇಳಿ, ಯಾಕಂದ್ರೆ ಹೆಚ್ಚು ಬೆಳೆಗಾರರು ಸೋಲಾರ್ ಫೆನ್ಸಿಂಗ್ ಮಾಡಬೇಕು ಅಂದರೆ ಹೆಚ್ಚು ಸಬ್ಸಿಡಿ ಸಿಕ್ಕಿದ್ರೆ ಅದನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆ ಥರ ಆನೆ ಹಾವಳಿಯನ್ನು ತಡೆಗಟ್ಟಲಿಕ್ಕೆ ಮಾಡ್ತಾ ಇದ್ದೀವಿ. ಮತ್ತು ಕೆಲವು ಗ್ರಾಮದಲ್ಲಿ ವಿಶೇಷವಾಗಿ ಹೆತ್ತೂರು ಗ್ರಾಮದಲ್ಲಿ ಗದ್ದೆಗಳು ಒಂದು 3,000 ಎಕರೆ ಗದ್ದೆ ಹಾಳುಬಿಟ್ಟಿದ್ದಾರೆ ಆನೆ ಹಾವಳಿಯಿಂದ. ಸೊ ಅದನ್ನು ಸರ್ಕಾರಕ್ಕೆ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಅದು ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ಆಗ್ತಾ ಇದೆ. ಅದು ಕಾಡಿಗೆ ಆ ಒಂದು 3,000 ಎಕರೆ ಜೊತೆಗೆ ಕಾಡಂಚಿನಲ್ಲೇ ಇದೆ ಅದು, ಅಲ್ಲೊಂದು 15,000 ಎಕರೆ ಸರ್ಕಾರದ ಕಾಡಿದೆ, ಅದನ್ನು ಸೇರಿಸ್ಕೊಂಡು ಒಟ್ಟಿಗೆ ಅಲ್ಲಿ ಆನೆಧಾಮ ಮಾಡ್ತೀವಿ ಅಂತ ಹೇಳಿ ಅರಣ್ಯ ಮಂತ್ರಿಗಳು ಈ ಬೆಳಗಾಮಲ್ಲಿ ಸೆಷನ್ ಆಯ್ತು, ಅಲ್ಲೂ ಸಹ ಆನೆದು ಧಾಮ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಥರ ಧಾಮಗಳು ಮಾಡಿದರೆ ಸ್ವಲ್ಪ ಆನೆಗಳ ನಿಯಂತ್ರಣ ಆಗುತ್ತೆ, ನಾವು ಕಾಫಿ ತೋಟಗಳನ್ನು ನಡೆಸ್ಕೊಂಡು ಹೋಗಕ್ಕೆ ಆನೆಯುತ್ತೆ. ಮತ್ತೆ ಅರಣ್ಯದ ಇನ್ನೂ ಸಮಸ್ಯೆಗಳು ತುಂಬ ಇದೆ, ಡೀಮ್ಡ್ ಫಾರೆಸ್ಟ್ ಸೆಕ್ಷನ್ 4 ಅವುಗಳನ್ನು ಬಗೆಹರಿಸ್ಕೊಡ್ಬೇಕು ಅಂತೇಳಿ ನಾವು ಅರಣ್ಯ ಮಂತ್ರಿ ಕೇಳಿದ್ದೀವಿ, ಅವರು ಪ್ರಯತ್ನದಲ್ಲಿದ್ದಾರೆ. ಕರ್ನಾಟಕ ಬೆಳೆಗಾರರ ಒಕ್ಕೂಟ ಬೆಳೆಗಾರರ ಸಮಾವೇಶವನ್ನ ಸದ್ಯದಲ್ಲೇ ಹಮ್ಮಿಕೊಂಡಿದೆ. ಯಾವತ್ತು ನಡೀತಾ ಇದೆ, ಎಲ್ಲಿ ನಡೀತಾ ಇದೆ, ಮತ್ತೆ ಏನೆಲ್ಲ ವಿಶೇಷತೆ ಇರುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಇದೇ ತಿಂಗಳು 23ನೇ ತಾರೀಕು ಸೋಮವಾರ ಸಕಲೇಶ್ಪುರದ APMC ಆವರಣದಲ್ಲಿ ಕಾಫಿ ಬೆಳೆಗಾರ ಒಂದು ಬೃಹತ್ ಸಮಾವೇಶ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಬೆಳೆಗಾರರ ಒಕ್ಕೂಟ ಒಂದು ಆಯೋಜನೆ ಮಾಡ್ಕೊಂಡಿದ್ದಾರೆ. ಅದಾದ ನಂತರ ನಮ್ಮ ಕರ್ನಾಟಕ ಬೆಳೆಗಾರ ಒಕ್ಕೂಟದ ಮಹಾಸಭೆ ಮಧ್ಯಾಹ್ನ ಮೇಲೆ ಇರುತ್ತೆ. ಬೆಳಗ್ಗೆ ಕಾರ್ಯಕ್ರಮಕ್ಕೆ ನಾವು ಕೇಂದ್ರ ಸರ್ಕಾರದ ಮಂತ್ರಿಗಳನ್ನು ಕರೆದಿದ್ದೀವಿ. ವಿಶೇಷವಾಗಿ ನಮ್ಮ ರಾಜ್ಯದ ಮಂತ್ರಿಗಳಾದ ಉಕ್ಕು ಮತ್ತು ಭಾರಿ ಕೈಗಾರಿಕೆಯ ಮಂತ್ರಿಗಳಾದ HD ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಅವರ ಜೊತೆಗೆ ನಮ್ಮ ಕಾಫಿಯ ವಾಣಿಜ್ಯ ಸಚಿವಾಲಯದ ವಾಣಿಜ್ಯ ಮಂತ್ರಿಗಳಾದ ಪಿಯೂಷ್ ಗೋಯಲ್ ಅವರು ಬರ್ತಾ ಇದ್ದಾರೆ. ಹಾಗೆ ಅದರ ಜೊತೆಗೆ ಇನ್ನೊಬ್ಬ ನಮ್ಮ ಕೇಂದ್ರದ ಮಂತ್ರಿಯಾದ V ಸೋಮಣ್ಣನವರು ಬರ್ತಾ ಇದ್ದಾರೆ. ಹಾಗೆ ರಾಜ್ಯ ಸರ್ಕಾರದಿಂದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಹಕಾರ ಸಚಿವರಾದ ರಾಜಣ್ಣನವರು ಬರ್ತಾ ಇದ್ದಾರೆ. ಮತ್ತೆ ನಮ್ಮ ಅರಣ್ಯದ ಮಂತ್ರಿಗಳಾದ ಈಶ್ವರ್ ಖಂಡ್ರವರು ಬರ್ತಾ ಇದ್ದಾರೆ. ಹಾಗೆ ನಮ್ಮ ಕಂದಾಯ ಮಂತ್ರಿಗಳಾದ ಕೃಷ್ಣ ಬೈರೇಗೌಡರು ಬರ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ 3 ಜಿಲ್ಲೆಯ ಕಾಫಿ ಬೆಳೆ ಪ್ರದೇಶದ ಸಂಸದರು, ಅದರ ಜೊತೆಗೆ ವಿಶೇಷವಾಗಿ ತೇಜಸ್ವಿ ಸೂರ್ಯ ಅವರು ಸಂಸದರು ಬರ್ತಾ ಇದ್ದಾರೆ. ಮತ್ತೆ ನಮ್ಮ 3 ಜಿಲ್ಲೆಯ ಕಾಫಿ ಬೆಳೆಯ ಪ್ರದೇಶದ MLAಗಳು, ಎಸ್ಎಲ್ಸಿಗಳು ಮತ್ತು ವಿಶೇಷ ಆಹ್ವಾನಿತರುಗಳು ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸುಮಾರು 4,000-5,000 ಜನ ಕಾಫಿ ಬೆಳೆಗಾರರು ಅವತ್ತಿನ ದಿವಸ ಅಲ್ಲಿ ಸೇರಲಿದ್ದಾರೆ. ಯಾಕಂತ ಹೇಳಿದ್ರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಕೊಂಡ್ರೆ ಕಾಫಿಯ ಒಂದು ಬೆಳೆಗಾರರ ಏನು ಸಮಸ್ಯೆ ಇದೆ ಅದು ಒಂದು ಕೇಂದ್ರ ಸರ್ಕಾರಕ್ಕಾಗಲಿ ಅಥವಾ ರಾಜ್ಯ ಸರ್ಕಾರಕ್ಕಾಗಲಿ ನಾವು ತಲುಪಿಸಲು ಯಶಸ್ವಿ ಆಗ್ತೀವಿ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಫಿ ಬೆಳೆಗಾರರು ಅವತ್ತಿನ ದಿವಸ ಬಂದ್ರೆ ನಮ್ಮ ಕಾಫಿ ಬೆಳೆಗಾರರ ಒಂದು ಶಕ್ತಿ ಏನು ಅನ್ನೋದನ್ನ ಸರ್ಕಾರಗಳಿಗೆ ಮನವರಿಕೆ ಮಾಡಿಕೊಡ್ಬೋದು. ಹಾಗಾಗಿ ನಾನು ಬೆಳೆಗಾರರಲ್ಲಿ ಮನವಿ ಮಾಡೋದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಫಿ ಬೆಳೆಗಾರರು ಬಂದು ಈ ಒಂದು ವಿಶೇಷವಾದ ಈ ಸಮಾರಂಭದಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ಅದರಲ್ಲಿ ಕೃಷಿ ವಸ್ತು ಪ್ರದರ್ಶನ ಇರುತ್ತೆ, ಕಾಫಿಗೆ ಏನೇನು ಅಗತ್ಯ ಇದೆ ಅನ್ನೋದನ್ನು ಸಹ ಅಲ್ಲಿ ಮಾಹಿತಿ ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರಬೇಕು, ಯಾಕಂದ್ರೆ ಇವತ್ತು ಕಾಫಿಯಲ್ಲಿ ಮಹಿಳೆಯರ ಪಾತ್ರ ಹೆಚ್ಚಿದೆ. ಮಹಿಳೆಯರು ಸಹ ಅದರಲ್ಲಿ ಭಾಗವಹಿಸಿ ಈ ಒಂದು ಸಮಾರಂಭವನ್ನು ನಮಗೆ ಒಂದು ಯಶಸ್ವಿಗೊಳಿಸಬೇಕಂತ ಹೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡ್ತೇನೆ. ಕಾಫಿ ಕೃಷಿ ಮೇಳದ ವಿಶೇಷತೆಗಳು ಏನಿರುತ್ತೆ? ಕಾಫಿ ಕೃಷಿ ಮೇಳದಲ್ಲಿ ನಮಗೆ ಇವತ್ತು ಏನು ಕಾರ್ಮಿಕರ ಒಂದು ಸಮಸ್ಯೆ ಇದೆ, ಕಾರ್ಮಿಕರನ್ನು ಕಡಿಮೆ ಮಾಡಬೇಕು ಅನ್ನೋದ್ರಿಂದ ಯಂತ್ರೋಪಕರಣಗಳು ಹೇಗೆ ಬಳಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾದ ಒಂದು ಮಾಹಿತಿ ಇರುತ್ತೆ. ಮತ್ತೆ ನಾವು ಕಾಫಿ ಉತ್ಪಾದನೆಯನ್ನು ಹೇಗೆ ಹೆಚ್ಚು ಮಾಡಬೇಕು ಅಂತೇಳಿ ಅವತ್ತಿನ ದಿವಸ ಕಾಫಿ ಮಂಡಳಿಯವರು ಸಹ ಅಲ್ಲಿ ಒಂದು ಕಾಫಿಯನ್ನು ಉತ್ಪಾದನೆ ಯಾವ ರೀತಿ ಹೆಚ್ಚು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಇರುತ್ತೆ. ಮತ್ತೆ ಎಲ್ಲರಿಗೂ ವಿಶೇಷವಾಗಿ ಅಲ್ಲಿ ಬಂದಂತಹ ಎಲ್ಲ ಕಾಫಿ ಬೆಳೆಗಾರರಾಗಲಿ ಸಾರ್ವಜನಿಕರಾಗಲಿ ಕಾಫಿ ಮಂಡಳಿ ಇದೆ, ಕಾಫಿ ಕುಡಿಯುವಂತ ಒಂದು ವ್ಯವಸ್ಥೆನೂ ಇರುತ್ತದೆ. ಕಾಫಿ ಮಂಡಳಿಯ ಕಾಫಿ ಒಂದು ಉತ್ಕೃಷ್ಟವಾದ ಕಾಫಿ, ಅದರ ಸುವಾಸನೆ ಪರಿಮಳ ಅವತ್ತು ಗೊತ್ತಾಗುತ್ತೆ. ನಾಗರಿಕರು ಸಾಲಿಯ ಬಂದು ಅವತ್ತಿನ ಕಾಫಿಯ ಸವಿರುಚಿಯನ್ನು ಸವಿಬಹುದು. ಕರ್ನಾಟಕ ಬೆಳೆಗಾರರ ಒಕ್ಕೂಟದ ವಿಶೇಷ ಪ್ರತಿನಿಧಿ MH ಪ್ರಕಾಶ್ ಅವರು, ತಾವು ಈ ಒಂದು ಬೆಳೆಗಾರರ ಸಮಾವೇಶ ಮತ್ತೆ ಕಾಫಿ ಕೃಷಿ ಮೇಳಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ಈಗಾಗಲೇ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷರಾದ ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅದರಂತೆ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಅಡಿಯಲ್ಲಿ ಕೆಳಗಡೆ ಬರತಕ್ಕಂಥ ಎಲ್ಲ ಸಂಘಟನೆಗಳು 2 ವರ್ಷದ ಅವಧಿಯಲ್ಲಿ ತಮ್ಮ ಕಾರ್ಯಚಟುವಟಿಕೆಗಳನ್ನು ಮುಗಿಸಿ ಮುಂದೆ ಹೊಸ ಕಮಿಟಿಯನ್ನು ಹೊಸ ಅಧ್ಯಕ್ಷರನ್ನು ನೇಮಕ ಮಾಡತಕ್ಕಂಥ ರೂಪರೇಷೆಗಳು ಇದ್ದಾವೆ. ಅದೇ ರೀತಿ ಕರ್ನಾಟಕ ಬೆಳೆಗಾರರ ಒಕ್ಕೂಟದ HD ಮೋಹನ್ ಕುಮಾರ್ ಅವರ ಅವಧಿಯಲ್ಲಿ ಅನೇಕ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರು ಹೇಳಿದ್ದಾರೆ ಏನೇನು ಕೆಲಸಗಳು ಆಗಿದ್ದಾವೆ ಅನ್ನೋದು. ಹಾಗಾಗಿ 23/12/2024 ಸೋಮವಾರ ಬೆಳಗ್ಗೆ 10:30 ಸಭೆ ಪ್ರಾರಂಭ ಆಗುತ್ತೆ. ಈ ಕಾರ್ಯಕ್ರಮಕ್ಕೆ ಆಕರ್ಷಣೀಯವಾಗಿ ಕೇಂದ್ರ ಸರ್ಕಾರದ ಮುಖ್ಯ ಕೇಂದ್ರ ಬಿಂದು ಸಚಿವರಾದ PS ಗೋಯಲ್ ಬೆಳೆಗಾರರನ್ನು ಉದ್ದೇಶಿಸಿ ಮಾತಾಡಲಿದ್ದಾರೆ. ಅನೇಕ ಸಮಸ್ಯೆಗಳಿದ್ದಾವೆ ಬೆಳೆಗಾರರಿಗೆ, ಸಮಸ್ಯೆಗಳು ಇಲ್ಲಿಗೆ ಮುಗಿದೋಗಿದ್ದೇವೆ ಅಂತಲ್ಲ, ಮುಂದೆ ಅನೇಕ ಸಮಸ್ಯೆಗಳು ನಮ್ಮ ಮುಂದೆ ಇದಾವೆ. ಹಾಗಾಗಿ ಆ ಸಮಸ್ಯೆಗಳ ಬಗ್ಗೆ ಕೇಂದ್ರ ಸಚಿವರ ಜೊತೆ ಸಮಾಲೋಚನೆ ಇರುತ್ತೆ. ಹಾಗೇನೆ ಕೇಂದ್ರದ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವರಾದ HD ಕುಮಾರಸ್ವಾಮಿ ಅವರು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಅವರಿಗೆ ಅನೇಕ ವಿಚಾರಗಳು ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಅರಿವಿದೆ. ಹಾಗಾಗಿ ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಸಹಿತ ನಮ್ಮ ಕೆಲವು ಸಮಸ್ಯೆಗಳನ್ನು ಅವರ ಜೊತೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಆಗುತ್ತೆ ಅಂತ ಅವರನ್ನು ಕರೆಸಿದ್ದಾರೆ. ಹಾಗೆ ಸೋಮಣ್ಣನವರು, ಹೀಗೆ ಅನೇಕ ಕೆಲಸಗಳ ಬಗ್ಗೆ ನಾವು ಅವರ ಜೊತೆ ಸಮಾಲೋಚನೆ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬೆಳೆಗಾರರಿಗೋಸ್ಕರನೇ ಇರತಕ್ಕಂಥ ಕರ್ನಾಟಕ ಬೆಳೆಗಾರರ ಒಕ್ಕೂಟ, ಹಾಗಾಗಿ ಎಲ್ಲರೂ ಇದು ನಮ್ಮ ಮನೆಯ ಕಾರ್ಯಕ್ರಮ ಅಂತ ತಿಳ್ಕೊಂಡು ಅವತ್ತಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ಈ ಮೂಲಕ ನಾನು ಅವರಿಗೆ ಕೋರಿಕೆಯನ್ನ ಮಾಡ್ತಾ ಇದ್ದೇನೆ. ಸರ್, ಅಂತಿಮವಾಗಿ ಬೆಳೆಗಾರರ ಸಮಾವೇಶ ಯಾವತ್ತು ನಡೀತಾ ಇದೆ, ಎಲ್ಲಿ ನಡೀತಾ ಇದೆ, ಎಷ್ಟು ಬೆಳೆಗಾರರನ್ನ ತಾವು ನಿರೀಕ್ಷೆಯನ್ನ ಮಾಡ್ತಿದ್ರಿ, ಸಂಕ್ಷಿಪ್ತವಾಗಿ ಹೇಳಿ. ಇದೇ ತಿಂಗಳು 23 ಅಂದರೆ ಸೋಮವಾರದಂದು ಸಕಲೇಶ್ಪುರದಲ್ಲಿ APMC ಆವರಣದಲ್ಲಿ ಅಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಅದಕ್ಕೆ ಸುಮಾರು 4,000-5,000 ಕಾಫಿ ಬೆಳೆಗಾರರು 3 ಜಿಲ್ಲೆಯಿಂದ, ಕೊಡಗು, ಚಿಕ್ಕಮಗಳೂರು, ಹಾಸನ, 3 ಜಿಲ್ಲೆಯಿಂದ ಬರಬಹುದು ಅಂತ ನಾವು ನಿರೀಕ್ಷೆಯನ್ನು ಮಾಡಿದ್ದೇವೆ. ಅದಕ್ಕೂ ಹೆಚ್ಚು ಜನ ಬಂದರೆ ತುಂಬ ಸಂತೋಷ, ಬರಬೇಕು ಅಂತೇಳಿ ನಾವು ಅವ್ರನ್ನೆಲ್ಲ ಮನವಿ ಮಾಡ್ತಾ ಇದ್ದೇವೆ. ಅಲ್ಲಿ ವಿಶೇಷವಾಗಿ ಕಾಫಿ ಬೆಳೆಯ ಪ್ರದೇಶದ ಎಲ್ಲ ಗಣ್ಯರು ಅವತ್ತು ಅಲ್ಲಿ ಬರ್ತಾರೆ. ಹಾಗೆ ಅಲ್ಲಿ ಬಂದಂತ ಕಾಫಿ ಎಲ್ಲ ಬೆಳೆಗಾರರಿಗೆ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಇರುತ್ತೆ. ಹಾಗಾಗಿ ಕಾಫಿ ಬೆಳೆಗಾರರು ಏನು ಹೆದರೋದು ಬೇಡ, ನಾವು ಬೆಳಗ್ಗೆ ಬೇಗ ಬಂದು ಮತ್ತೆ ಹೇಗೆ ಹೊಟ್ಟೆ ಹಸ್ಕೊಂಡು ಇರಬೇಕಾಗುತ್ತೆ ಅನ್ನೋದೇನು ಸಮಸ್ಯೆ ಏನಿಲ್ಲ. ಅಲ್ಲಿ ಕಾಫಿನೂ ಇರುತ್ತೆ, ಜೊತೆಗೆ ಊಟದ ವ್ಯವಸ್ಥೆನೂ ಇರುತ್ತೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಫಿ ಬೆಳೆಗಾರರು 23 ಸೋಮವಾರದಂದು ಮರೆಯದಲೆ ಅವರವರ ಒಂದು ಡೈರಿಯಲ್ಲಿ ನೋಟ್ ಮಾಡ್ಕೊಳ್ಳಿ. ಮಹಿಳೆ ಕಾಫಿ ಬೆಳೆಗಾರರಾಗಲಿ, ಇತರರಾಗಲಿ, ಯಾರೇ ಆಗಲಿ, ಮತ್ತು ಅಲ್ಲಿ ಕಾಫಿ ಉದ್ಯಮದವರು ಬರ್ತಾರೆ. ಇವತ್ತಿನ ದಿವಸ ಏನು ಪ್ರಕೃತಿಯಲ್ಲಿ ಕಾಫಿ ಒಣಗಿಸೋದು ಹೇಗಿದೆ ಕಷ್ಟ ಅನ್ನೋದಕ್ಕೆ ಕಾಫಿ ಡ್ರೈಯರ್ಗಳು